ಶ್ರೀಕೃಷ್ಣ ಅವತಾರ ಮಾಡಿದ ನಂತರ ಗೋಕುಲಕ್ಕೆ ಪ್ರಯಾಣ ಮಾಡ್ತಾನೆ. ಅದಕ್ಕೆ ಕಾರಣವನ್ನು ಹೇಳೋದೇನು ಅಂದರೆ, ವಾದಿರಾಜರು ಶ್ರೀಕೃಷ್ಣ ಅವತಾರ ಮಾಡಿದ ಬಳಿಕ ತಾನು ಅಲ್ಲಿಯೇ ಇದ್ದರೆ ಕಂಸ ಅವನನ್ನು ಸಂಹಾರ ಮಾಡಲಿಕ್ಕಾಗಿ ಅಲ್ಲಿಗೆ ಬರ್ತಾನೆ. ಆಗ ತಾನು ಮಾತ್ರ ಕಂಸ ಶ್ರೀಕೃಷ್ಣನಿಂದ ಹತನಾಗ್ತಿದ್ದ. ಆದರೆ ಶ್ರೀಕೃಷ್ಣನ ಅವತಾರ ಕೇವಲ ಕಂಸನ ಸಂಹಾರಕ್ಕಾಗಿ ಮಾತ್ರ ಆದದ್ದಲ್ಲ, ಎಲ್ಲ ಸಜ್ಜನರ ರಕ್ಷಣೆ ಆಗಬೇಕು, ಎಲ್ಲ ದುಷ್ಟದೈತ್ಯರ ನಿಗ್ರಹ ಆಗಬೇಕು, ಲೋಕಕ್ಕೆ ಶಿಕ್ಷಣ ಆಗಬೇಕು, ಮತ್ತು ಧರ್ಮ ಸಂಸ್ಥಾಪನೆ ಆಗಬೇಕು. ಹೀಗೆ ನಾನಾ ಉದ್ದೇಶಗಳಿಂದ ಪರಮಾತ್ಮ ಅವತಾರ ಮಾಡುವಂಥದ್ದು. ಅದೇ ರೀತಿಯಾಗಿ ಕೃಷ್ಣಾವತಾರದಲ್ಲೂ ಕೇವಲ ಕಂಸನ ಸಂಹಾರ ಮಾತ್ರ ಉದ್ದೇಶ ಅಲ್ಲ. ಶ್ರೀಕೃಷ್ಣ ಕಂಸನೊಬ್ಬನನ್ನೇ ಮೊದಲಿಗೆ ಸಂಹಾರ ಮಾಡಿದರೆ ಕಂಸ ತನ್ನ ಸಮಸ್ತ ಬಂಧು ಬಾಂಧವರ ಸಾವನ್ನು ನೋಡುವ ದುಃಖ ತಪ್ಪಿ ಹೋದಂತಾಗ್ತಿತ್ತು. ಆ ಕಾರಣಕ್ಕಾಗಿ ಶ್ರೀಕೃಷ್ಣ ಪರಮಾತ್ಮ ತಾನೇ ಗೋಕುಲಕ್ಕೆ ಪ್ರಯಾಣ ಮಾಡ್ತಾನೆ. ಅಲ್ಲಿ ಹೋಗಿ ಕಂಸನ ಪರಿವಾರವನ್ನೆಲ್ಲ ಸಂಹಾರ ಮಾಡಿದ ನಂತರದಲ್ಲಿ ಆ ದುಃಖವನ್ನೆಲ್ಲ ಅನುಭವಿಸುತ್ತಾ ಕಂಸ ಕೃಷ್ಣನಿಂದ ಆಮೇಲೆ ಹತ ಆಗಬೇಕು, ಇದು ಶ್ರೀಕೃಷ್ಣನ ಸಂಕಲ್ಪ ಆಗಿತ್ತು. ಕಂಸ ತಾನು ಸಾಯುವುದಕ್ಕಿಂತ ಮುಂಚೆ ಆ ಎಲ್ಲ ದುಷ್ಟದೈತ್ಯರು ಕೃಷ್ಣನಿಂದ ಸಂಹಾರ ಆಗಿದ್ದನ್ನು ನೋಡಿ ಮತ್ತಿಷ್ಟು ದುಃಖವನ್ನು ಅನುಭವಿಸಿ ನಂತರ ಅವನ ಸಂಹಾರ ಆಗಬೇಕಾಗಿತ್ತು, ಅದು ಶ್ರೀಕೃಷ್ಣನ ಸಂಕಲ್ಪ ಆಗಿತ್ತು. ಅದೇ ರೀತಿಯಾಗಿ ನಾವು ನೋಡ್ತೀವಿ ರಾಮಾಯಣದಲ್ಲಿ ರಾವಣನ ಸಂಹಾರ ಆಗಿದ್ದು ಕೊನೆಗೆ, ಮಹಾಭಾರತದಲ್ಲಿ ದುರ್ಯೋಧನನ ಸಂಹಾರ ಆಗಿದ್ದು ಕೊನೆಗೆ, ಅದೇ ರೀತಿಯಾಗಿ ಇಲ್ಲೂ ಕೂಡ ಕಂಸನ ಸಂಹಾರ ಆಗಿದ್ದು ಕೊನೆಗೆ. ಅದನ್ನು ಶ್ರೀಮದ್ ಆಚಾರ್ಯ ತಾತ್ಪರ್ಯ ನಡೆದಲ್ಲಿ ತಿಳಿಸ್ತಾರೆ, ಸಪುತ್ರ ಮಿತ್ರ ಬಾಂಧವೋ ವಿನಾಶಮಾಶು ಯಾಸ್ಯಸಿ ಅಂತೇಳಿ. ಆ ಎಲ್ಲ ಅವನ ಪರಿವಾರ ಎಲ್ಲ ಕೃಷ್ಣನಿಂದ ಹತನಾದ ನಂತರದಲ್ಲಿ ಆ ದುಃಖವನ್ನೆಲ್ಲ ನೋಡಿ ಆ ದುಃಖ ತಪ್ತನಾಗಿ ಕೊನೆಗೆ ಅಂತ್ಯದಲ್ಲಿ ತಾನು ಕೃಷ್ಣನಿಂದ ಹತನಾದ. ಈ ರೀತಿಯಾಗಿ ಕೃಷ್ಣ ಗೋಕುಲಕ್ಕೆ ಬಂದಿದ್ದನ್ನು ವಾದಿರಾಜರು ಇನ್ನೊಂದು ರೀತಿ ಉತ್ಪ್ರೇಕ್ಷ ಅಲಂಕಾರದಿಂದ ಹೇಳ್ತಾರೆ. ಯಶೋಧೆಯಲ್ಲಿ ಅವತಾರ ಮಾಡಿರ್ತಕ್ಕಂಥ ತನ್ನ ಪತ್ನಿ ದುರ್ಗಾದೇವಿಯನ್ನು ನೋಡೋದಕ್ಕಾಗಿ ಕೃಷ್ಣ ಗೋಕುಲಕ್ಕೆ ಪ್ರಯಾಣ ಮಾಡಿದ್ದು ಕಂಸನ ಭಯದಿಂದಾಗಲಿ ಕಂಸನನ್ನು ಸಂಹಾರ ಮಾಡಲಿಕ್ಕಾಗಿ ಅಲ್ಲ. ಮನೋರಮಾಂ ಈಕ್ಷಿತು ಮೇವ ಸೋ ಅಗಾತ್. ತನ್ನ ಪತ್ನಿಯಲ್ಲಿ ಅವತಾರ ಮಾಡಿದ್ದಾಳೆ, ಅವಳನ್ನು ನೋಡಬೇಕು ಅಂಥೇಳಿ. ಇಲ್ಲದೇ ಇದ್ದರೆ ಕೃಷ್ಣ ಪರಮಾತ್ಮ ತಾನು ಜನಿಸಿದ ಮದುರೆಯಲ್ಲೇ ಇರ್ಬೋದಾಗಿತ್ತು ಒಂದು ಆಪ್ಷನ್, ಅಥವಾ ಬೇರೆ ಇನ್ನೆಲ್ಲಿಗಾರ ಹೋಗ್ಬೋದಾಗಿತ್ತು, ಗೋಕುಲವನ್ನು ಬಿಟ್ಟು ಬೇರೆ ಯಾವುದೋ ಪ್ರದೇಶಕ್ಕೆ ಹೋಗ್ಬೋದಾಗಿತ್ತು. ತಾನು ನೆಲೆಸಿದ ಮದುರೆಯಲ್ಲೂ ಇಲ್ಲ, ಗೋಕುಲ ಬಿಟ್ಟು ಬೇರೆಲ್ಲಿಗೋ ತೆರಳದೆ ಗೋಕುಲಕ್ಕೆ ಯಾಕೆ ಬಂದ ಅಂತಾದರೆ, ದುರ್ಗಾದೇವಿ ತನ್ನ ಪತ್ನಿಯಾಗಿದ್ದವಳು ಅಲ್ಲಿ ಅವತಾರ ಮಾಡಿದಾಳೆ, ಅವಳನ್ನು ನೋಡಲಿಕ್ಕಾಗಿ ಶ್ರೀಕೃಷ್ಣ ಪರಮಾತ್ಮ ಗೋಕುಲಕ್ಕೆ ಪ್ರಯಾಣ ಮಾಡಿದ ಅಂತ. ಈ ರೀತಿಯಾಗಿ ಹಂಗೆ ರಾತ್ರಿ ಕಾಲ ಯಾಕೆ ಪ್ರಯಾಣ ಮಾಡಿದ ಕೃಷ್ಣ ಪರಮಾತ್ಮ ಅಂತ ಕೇಳಿದ್ರೆ, ಕಾಮಿಗಳ ಪ್ರವೃತ್ತಿ ಹಾಗೇ ಇರೋದು. ಅದಕ್ಕೆ ವಾದಿರಾಜರು ವಿನೋದವಾಗಿ ಹೇಳ್ತಾರೆ, ತನ್ನ ಪತ್ನಿಯನ್ನು ನೋಡಲಿಕ್ಕಾಗಿ ರಾತ್ರಿ ಕಾಲದಲ್ಲಿ ಪರಮಾತ್ಮ ಪ್ರಯಾಣವನ್ನು ಮಾಡಿದ. ಈ ರೀತಿಯಾಗಿ ನಿಶಾಚರರನ್ನು ಸಂಹಾರ ಮಾಡಲಿಕ್ಕೆ ಸರಿ, ವಾದಿರಾಜರು ಈ ರೀತಿ ಹಾಸ್ಯದಿಂದ ಈ ಮಾತನ್ನು ತಿಳಿಸ್ಕೊಡ್ತಾರೆ. ಶ್ರೀಕೃಷ್ಣ ಪರಮಾತ್ಮ ಗೋಪಾಲಕರ ವಂಶದಲ್ಲಿ ಯಾಕೆ ಅವತಾರ ಮಾಡಿದ ಅಂದರೆ ಅದಕ್ಕೂ ಕಾರಣ ಕೊಡ್ತಾರೆ. ಭೂದೇವಿ ಗೋರೂಪದಿಂದ ಬಂದು ಪ್ರಾರ್ಥನೆ ಮಾಡಿದ್ಲು, ಆ ಕಾರಣಕ್ಕಾಗಿ ತಾನು ಗೋಪಾಲಕರ ವಂಶದಲ್ಲಿ ಅವತಾರ ಮಾಡಿದ. ಇನ್ನೊಂದು ಕಾರಣ, ಗೋಕುಲದ ಗೋಪ ಗೋಪಿಯರೆಲ್ಲ ದೇವಾಂಶ ಸಂಭೂತರು, ಆ ಕಾರಣಕ್ಕಾಗಿ ಪರಮಾತ್ಮ ಅವರೆಲ್ಲರನ್ನೂ ಅನುಗ್ರಹಿಸ್ಲಿಕ್ಕೋಸ್ಕರ ತಾನು ಗೋಪಾಲಕರ ವಂಶದಲ್ಲಿ ಅವತಾರ ಮಾಡಿದ. ಇದೆಲ್ಲ ಆದ ನಂತರದಲ್ಲಿ ಜಾತಕರ್ಮ, ಷೋಡಶ ಸಂಸ್ಕಾರ ಇದೆಲ್ಲ ಕೂಡ ಆಗ್ತಾ ಇದೆ. ಆಗ ಗರ್ಗಾಚಾರ್ಯರು ಕೃಷ್ಣ ಅನ್ನೋ ನಾಮವನ್ನು ಉಚ್ಚಾರಣೆ ಮಾಡುವ ಮೂಲಕ ಕೃಷ್ಣನಿಗೆ ಆ ನಾಮವನ್ನು ಸಮರ್ಪಣೆ ಮಾಡ್ತಾರೆ. ನಾಮಕರಣ ಆಯಿತು, ಕೃಷ್ಣ ಅಂತ ಹೆಸರಿಟ್ಟರು ಅಂತ ಈ ರೀತಿಯಾಗಿ ಕೇಳುವಂಥದ್ದು. ಕಲಿಯುಗದ ಹೆದ್ದೈವನಾಗಿರ್ತಕ್ಕಂಥವನು ಕೃಷ್ಣ, ಅದಕ್ಕೆ ಕೃಷ್ಣನ ನಾಮಸ್ಮರಣೆ ಮಾಡಿದ್ವಿ ಅಂತಾದರೆ, ಅನೇಕ ಜನ್ಮಾರ್ಜಿತ ಪಾಪ ಸಂಚಯಂ ಹರತ್ಯ ಶೇಷಂ ಸ್ಮೃತ ಮಾತ್ರ ಏವ ಅಂತ. ಅದಕ್ಕೆ ನಾವು ನೋಡ್ತೀವಿ ಮಹಾಭಾರತದಲ್ಲಿ ದ್ರೌಪದಿ ತುಂಬಿದ ಸಭೆಯಲ್ಲಿ ವಸ್ತ್ರಾಪಹರಣದ ಪ್ರಸಂಗದಲ್ಲಿ, ಹಾ ಕೃಷ್ಣ ದ್ವಾರಕಾವಾಸಿನ್ ಅಂತ ಕೃಷ್ಣರೂಪಿ ಪರಮಾತ್ಮನನ್ನೇ ಸ್ತೋತ್ರ ಮಾಡ್ತಾಳೆ. ಅವಳನ್ನು ರಕ್ಷಣೆ ಮಾಡಿದವನು ಕೂಡ ಇದೇ ಶ್ರೀಕೃಷ್ಣನೇ. ಇನ್ನು ಶ್ರೀಕೃಷ್ಣ ತನ್ನ ಅವತಾರ ಎಲ್ಲ ಸಮಾಪ್ತಿ ಮಾಡಿ ಪರಂಧಾಮಕ್ಕೆ ತೆರಳುವ ಸಂದರ್ಭ ಬಂದಾಗ ಕೃಷ್ಣನ ಅಂತರಂಗ ಭಕ್ತನಾಗಿರ್ತಕ್ಕಂಥ ಉದ್ಧವ ಕೃಷ್ಣನನ್ನು ಭಕ್ತಿ ಪಾಶದಿಂದ ಕಟ್ಟಿಹಾಕಿರ್ತಾನೆ. ಉದ್ಧವನಿಗೆ ಕೃಷ್ಣನನ್ನು ಬಿಟ್ಟು ಬದುಕುವ ಪ್ರಶ್ನೆಯನ್ನು ಊಹಿಸಲಿಕ್ಕೂ ಸಾಧ್ಯ ಇಲ್ಲ. ಕೃಷ್ಣ ತನ್ನ ಸಂಕಲ್ಪದಂತೆ ಭೂಮಿಯನ್ನು ಬಿಟ್ಟು ಪರಂಧಾಮಕ್ಕೆ ತೆರಳಲೇಬೇಕಾಗಿದೆ. ಭೂಲೋಕವನ್ನು ಬಿಟ್ಟು ಹೊರಡೋದು ಕೂಡ ನಿರ್ಣಯ ಆಗಿಬಿಟ್ಟಿದೆ. ಕೃಷ್ಣನಿಗೆ ಈ ವಿಚಾರದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಗೊಂದಲ ಇಲ್ಲ. ಆದರೆ ತನ್ನನ್ನು ತುಂಬ ಹಚ್ಚಿಕೊಂಡಿರ್ತಕ್ಕಂಥ ಉದ್ಧವನ ಬಗ್ಗೆನೇ ಕೃಷ್ಣನಿಗೆ ಚಿಂತೆ. ಉದ್ಧವನನ್ನು ತನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗಲಿಕ್ಕೂ ಆಗ್ತಾ ಇಲ್ಲ, ಹಾಗಂತ ಇಲ್ಲೇ ಬಿಟ್ಟು ಹೋಗಲಿಕ್ಕೂ ಆಗ್ತಾ ಇಲ್ಲ. ಭೂಮಿಯನ್ನು ಬಿಡುವ ಭಗವಂತನ ತತ್ವ ಪ್ರಚಾರಕ್ಕಾಗಿ, ಉದ್ಧವನ ಸಾಧನೆಗಾಗಿ, ಸಜ್ಜನರ ಉದ್ಧಾರಕ್ಕಾಗಿ ಭಗವಂತನಿಂದ ಆವಾಗ ಹಾಡಲ್ಪಟ್ಟಿದ್ದೇ ಈ ಉದ್ಧವ ಗೀತೆ. ಉದ್ಧವ ಶ್ರೀಕೃಷ್ಣನನ್ನು ಕುರಿತು ಸ್ತೋತ್ರ ಮಾಡ್ತಾನೆ ಈ ರೀತಿಯಾಗಿ: ನಾಹಂ ತವಾಂಗ್ರಿ ಯುಗಲಂ ಕ್ಷಣಾರ್ಧಮಪಿ ಕೇಶವ ತೆಕ್ತುಂ ಸಮುತ್ಸಯೇ ನಾಥ. ನಿನ್ನನ್ನು ಬಿಟ್ಟು ನನಗೆ ಒಂದು ಕ್ಷಣನೂ ಇರಲಿಕ್ಕಾಗಲ್ಲ ಅಂತ ಉದ್ಧವ ಆವಾಗ ಕೃಷ್ಣನನ್ನು ವಿಶಿಷ್ಟವಾಗಿ ಸ್ತೋತ್ರ ಮಾಡ್ತಾನೆ. ಉದ್ಧವನ ಪಾಲಿಕೆ ಭಗವಂತ ಕೃಷ್ಣನನ್ನು ಬಿಟ್ಟುಬಿಟ್ರೆ ಬೇರೆ ವಸ್ತುವಾಗಲಿ ವ್ಯಕ್ತಿಯಾಗಲಿ ಜೀವನದಲ್ಲಿ ಇಲ್ಲ. ಹಾಗಾಗಿ ಕೃಷ್ಣನನ್ನು ಕುರಿತು ಆರ್ತನಾದದಿಂದ ಪ್ರಾರ್ಥನೆ ಮಾಡ್ತಾನೆ. ಹೀಗೆ ಪ್ರಾರ್ಥನೆ ಅಥವಾ ಸ್ತೋತ್ರದಿಂದ ಮಾಡಿದ್ದಕ್ಕೆ ಕೃಷ್ಣ ಉದ್ಧವನಿಗೆ ಏನಾಯಿತು, ಲಾಭ, ಅದರ ಫಲ ಏನು ಅಂತ ಕೇಳಿದ್ರೆ, ಭಗವಂತನ ಮುಖಕಮಲದಿಂದ ನೇರವಾಗಿ ತತ್ವಜ್ಞಾನ ಅನ್ನೋ ಅಮೃತವನ್ನು ಪಡೆಯುವ ಭಾಗ್ಯ ಉದ್ಧವನಿಗೆ ದೊರಕಿತು. ಅದೇ ಉದ್ಧವ ಗೀತೆ ಅಂತ ಪ್ರಸಿದ್ಧಿ ಆಯಿತು. ಕಣ್ತುಂಬ ಶ್ರೀಕೃಷ್ಣನನ್ನು ನೋಡುವ ಸೌಭಾಗ್ಯ ದೊರಕಿತು. ಈ ರೀತಿಯಾಗಿ ಪರಮಾತ್ಮನನ್ನು ಸ್ತೋತ್ರ ಮಾಡಿದರೆ ಇಂಥ ವಿಶಿಷ್ಟವಾದ ಅನುಗ್ರಹ ಪ್ರಾಪ್ತಿಯಾಯಿತು ಅಂತ. ಉಳಿದ ಮೂರು ಯುಗಗಳಲ್ಲಿ, ಕೃತ, ತ್ರೇತ, ದ್ವಾಪರ ಯುಗಗಳಲ್ಲಿ ಅನೇಕ ಜನ್ಮಗಳ ಕಾಲ ತಪಸ್ಸೆಲ್ಲ ಮಾಡಬೇಕಾಗಿದೆ, ಅನೇಕ ಭಗವದ್ ರೂಪಗಳ ಚಿಂತನೆಯನ್ನು ಮಾಡಬೇಕಾಗಿತ್ತು. ಆದರೆ ಕಲಿಯುಗದ ಜನರಿಗೆ ಅಲ್ಪ ಶಕ್ತಿ, ಅಲ್ಪ ಆಯುಷ, ಅಸಾರ್ವಜ್ಞತ್ವ, ಹಾಗಾಗಿ ಒಂದು ರೂಪವನ್ನು ಚಿಂತನೆ ಮಾಡಿದರೆ ಸಾಕು, ಕೃಷ್ಣ ಮುಕ್ತಿ ಕೊಡ್ತಾನೆ ಅಂತ ಈ ರೀತಿಯಾಗಿ ಹೇಳ್ತಾರೆ. ಕೃಷ್ಣವರ್ಣಂ ಕಲೌ ಕೃಷ್ಣಂ ಸಾಂಗೋಪಾಂಗಂ ಸಪಾರ್ಷದಂ ಯಜ್ಞೈಹಿ ಸಂಕೀರ್ತನ ಪ್ರಾಯೈಹಿ ಯಜಂತಿ ಸುಮೇಧಸಃ. ಹೀಗೆ ಕೃಷ್ಣ ಅಂತ ನಾಮಸ್ಮರಣೆ ಮಾಡಿದ್ರೆ ಸಾಕು, ಘೋರೇ ಕಲಿಯುಗೇ ಪ್ರಾಪ್ತೆ ವಿಷಯಗ್ರಾಹ ಸಂಕುಲೆ ಹರೇರ್ನಾಮ ಹರೇರ್ನಾಮ ಹರೇರ್ನಾಮೈವ ಕೇವಲಂ ಹರೇ ರಾಮ ಹರೇ ಕೃಷ್ಣ ಕೃಷ್ಣ ಕೃಷ್ಣೇತಿ ಮಂಗಳಂ ಅಂತ ಈ ರೀತಿಯಾಗಿ ಕೃಷ್ಣನನ್ನು ಸ್ತೋತ್ರ ಮಾಡಿದ್ರೆ, ಏವಂ ವದಂತಿ ಯೋ ನಿತ್ಯಂ ನಹಿ ತಾನ್ ಬಾಧತೆ ಕಲಿಹಿ ಅಂತ. ಅತ್ಯಂತ ಘೋರವಾಗಿರ್ತಕ್ಕಂಥ ಇಂಥ ಕಲಿಯುಗದಲ್ಲಿ ರಾಮ ಕೃಷ್ಣ ಈ ಪದಗಳನ್ನು, ಶಬ್ದಗಳನ್ನು ಅರ್ಥಾನುಸಂಧಾನ ಸಹಿತವಾಗಿ ನಾಮಸ್ಮರಣೆ ಮಾಡಿದರೆ ಅತ್ಯಂತ ಮಂಗಳ ನಾಮ ಅಂತ ಅನಿಸಿದೆ. ಅದಕ್ಕೆ ಆ ರಾಮ ಮತ್ತು ಕೃಷ್ಣ ಅನ್ನೋ ಮಂತ್ರವನ್ನು ಯಾರು ಜಪ ಮಾಡ್ತಾರಲ್ಲ ಅವರಿಗೆ ಕಲಿಯ ಬಾಧೆ ಅನ್ನೋದು ಎಂದಿಗೂ ಇಲ್ಲ. ಆ ಕಾರಣಕ್ಕಾಗೂ ಕೂಡ ಕೃಷ್ಣ ಅಂತ ಸ್ಮರಣೆ ಮಾಡಬೇಕು ಅಂತ. ಹಾಗಾದ್ರೆ ಕೃಷ್ಣ ನಮ್ಮನ್ನು ಯಾಕೆ ರಕ್ಷಣೆ ಮಾಡಬೇಕು ಅಂತೇಳಿ ಪ್ರಶ್ನೆ ಕೇಳಿದ್ರೆ ಕನಕದಾಸರು ಸುಂದರವಾಗಿ ಹೇಳ್ತಾರೆ: ಪುಟ್ಟಿಸಲೇ ಬೇಡವಿನ್ನು ಪುಟ್ಟಿಸಿದಕ್ಕೆ ಪಾಲಿಸಿನ್ನು ಇಷ್ಟು ಮಾತ್ರ ಬೇಡಿಕೊಂಬೆ ಶ್ರೀಕೃಷ್ಣನೇ. ನನ್ನನ್ನು ಸೃಷ್ಟಿಗೆ ತಂದಿದೆಯ ಅಂದಮೇಲೆ ನನ್ನನ್ನು ರಕ್ಷಣೆ ಮಾಡೋದು. ರಕ್ಷಣೆ ಮಾಡೋದು ಅಂದರೆ ಕಾಲಕಾಲಕ್ಕೆ ಊಟ ನಿದ್ರೆ ನಮಗೆ ಅವಶ್ಯಕವಾಗಿದ್ದನ್ನೆಲ್ಲ ಕೊಡೋದಲ್ಲ, ನಿನ್ನ ಗುಣಾನುಸಂಧಾನಗಳನ್ನು ನಮಗೆ ಯಥಾಶಕ್ತಿ ಶ್ರವಣಾದಿಗಳನ್ನು ಮಾಡಿಸಿ ಮನನಾದಿಗಳನ್ನು ಮಾಡುವಂತೆ ಸಾಧನ ರೂಪವಾದ ಅನುಗ್ರಹ ಮಾಡಬೇಕು, ಆ ರೀತಿಯಾಗಿ ನನ್ನನ್ನು ಪಾಲಿಸು ಅಂತ ಈ ರೀತಿಯಾಗಿ ಕನಕದಾಸರು ಕೃಷ್ಣನನ್ನು ಕುರಿತು ಪ್ರಾರ್ಥನೆ ಮಾಡ್ತಾರೆ. ಆ ರೀತಿಯಾಗಿ ಕೃಷ್ಣನ ಗುಣಾನುಸಂಧಾನವನ್ನು ಸಾಮಾನ್ಯ ದೃಷ್ಟಿಯಿಂದ ಮೂರು ವಿಭಾಗವಾಗಿ ಮಾಡ್ಕೊಳ್ಳಿಕ್ಕೆ ಬರ್ತಾ ಇದೆ. ಒಂದು, ಪರಮಾತ್ಮನ ಭಕ್ತವಾತ್ಸಲ್ಯ ಗುಣ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ಅಂತ. ನೀನು ಜಗಜ್ಜನ್ಮಾಧಿಕಾರಣನಾಗಿದ್ದರೂ ಕೂಡ ಆ ವಸುದೇವ ದೇವಕಿಯರ ಭಕ್ತಿಗೆ ಮೆಚ್ಚಿ ಅವನಲ್ಲಿ ಅವತಾರ ಮಾಡಿರ್ತಕ್ಕಂಥ ಭಕ್ತ ವಾತ್ಸಲ್ಯ ನೀನು. ನಂದಗೋಪ ಯಶೋಧಿಯರ ಸಹಕುಮಾರನಾಗಿ ನೀನು ಅವತಾರ ಮಾಡಿದವನು ಕೃಷ್ಣ. ನಿನ್ನ ಭಕ್ತ ವಾತ್ಸಲ್ಯ ಇಷ್ಟು ಅಂತ ನಾನು ಸ್ತೋತ್ರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಆ ರೀತಿಯಾಗಿ. ಇನ್ನೊಂದು ಗುಣ ಹೇಳೋದಾದರೆ ಸಂಕ್ಷಿಪ್ತವಾಗಿ, ಕ್ಲೇಶ ಪರಿಹಾರಕತ್ವ ಅಥವಾ ದುಃಖ ಪರಿಹಾರತ್ವದ ಗುಣ. ಅಪಕರ್ಷತಿ ಭಕ್ತ ಕ್ಲೇಶ ನಿತಿ ಕೃಷ್ಣ ಅಂಥೇಳಿ. ಅಂದರೆ ಅಪಕರ್ಷಣ ಅಂದರೆ ಪರಿಹಾರ ಮಾಡೋದು ಅಂತ. ಭಕ್ತರಿಗೆ ಬಂದಿರತಕ್ಕಂಥ ನಾನಾ ರೀತಿಯಾಗಿರ್ತಕ್ಕಂಥ ದುಃಖಗಳನ್ನು ಪರಿಹಾರ ಮಾಡುವ ಕೃಷ್ಣ ನೇನು ಅಂತ. ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಅಂತ. ಪದ್ಮಪುರಾಣದಲ್ಲಿ ರುದ್ರದೇವರು ಪಾರ್ವತೀದೇವಿಗೆ ಈ ಮಂತ್ರವನ್ನು ಉಪದೇಶ ಮಾಡ್ತಾರೆ. ಈ ಆ ಕಾಲದಲ್ಲಿ ಮಂತ್ರದ ಫಲಶ್ರುತಿಯನ್ನು ರುದ್ರದೇವರು ಹೀಗೆ ಹೇಳ್ತಾರೆ: ಇಮಂ ಮಂತ್ರಂ ಪಠನ್ ದೇವಿ ಭಕ್ತ್ಯಾ ಪ್ರತಿದಿನಂ ನರಃ ಸರ್ವ ಪಾಪ ವಿನಿರ್ಮುಕ್ತೋ ವಿಷ್ಣುಲೋಕಂ ಅವಾಪ್ನೀಯತ್ ಅಂತ. ಈ ಮಂತ್ರವನ್ನು ಯಾರು ಭಕ್ತಿಯಿಂದ ಪಠಿಸ್ತಾನೆ ಸಕಲ ಪಾಪಗಳಿಂದ ವಿನಿರ್ಮುಕ್ತನಾಗಿ ಆತ ವಿಷ್ಣುಲೋಕವನ್ನೇ ಹೊಂದುತ್ತಾನೆ ಅಂತ. ಹಾಗಾದ್ರೆ ಈ ಮಂತ್ರವನ್ನು ಪಠನೆ ಮಾಡಿ ಈ ಸಂಸಾರ ಬಂಧನದಿಂದ ದುಃಖಗಳನ್ನೆಲ್ಲ ಕಳ್ಕೊಂಡು ಯಾರು ಬಿಡುಗಡೆ ಆದವರು ಇದ್ದಾರಾ ಅಂತ ಕೇಳಿದ್ರೆ, ಈ ಮಂತ್ರವನ್ನು ಯಾರು ಪಠಿಸಿದರು ಅಂತ ಭಾಗವತ ಉಲ್ಲೇಖ ಮಾಡುತ್ತೆ. ಜರಾಸಂಧನಿಂದ ಬಂಧನಕ್ಕೆ ಒಳಗಾಗಿರ್ತಕ್ಕಂಥ 20,800 ಮಂದಿ ರಾಜರನ್ನು ಭೀಮಸೇನ ದೇವರ ಮೂಲಕ ಜರಾಸಂಧನ ಸಂಹಾರ ಮಾಡಿಸಿ ಪರಮಾತ್ಮ ಶ್ರೀಕೃಷ್ಣ ಅವ್ರನ್ನೆಲ್ಲ ಬಿಡುಗಡೆಗೊಳಿಸ್ತಾನೆ. ಆಗ ಶ್ರೀಕೃಷ್ಣನ ಕಾರುಣ್ಯಾತಿಶಯವನ್ನು ಈ ಮಂತ್ರದ ಮೂಲಕ ಸ್ತೋತ್ರ ಮಾಡ್ತಾರೆ ಅಂತ ಭಾಗವತ ವರ್ಣನೆ ಮಾಡುತ್ತೆ. ಇನ್ನು ಕೇಳ್ತೀವಿ, ಭಾಗವತದಲ್ಲಿ ಕುಂತಿ, ದ್ರೌಪದಿ, ಅರ್ಜುನ ಹೀಗೆ ಎಲ್ಲ ಭಕ್ತರ ಎಲ್ಲ ರೀತಿಯ ವಿಪತ್ತುಗಳನ್ನು ಪರಿಹಾರ ಮಾಡಿದವನು ಶ್ರೀಕೃಷ್ಣ ಅಂತ. ಆಗ ಕುಂತಿ ಶ್ರೀಕೃಷ್ಣನನ್ನು ಕುರಿತು ಸ್ತೋತ್ರ ಮಾಡ್ತಾಳೆ. ಆ ಪ್ರಸಂಗ ಯಾವುದು ಅಂತ ಕೇಳಿದ್ರೆ, ಉತ್ತರಾದೇವಿಯ ಗರ್ಭದಲ್ಲಿರ್ತಕ್ಕಂಥ ಪರೀಕ್ಷಿತ ರಾಜನನ್ನು ಅಶ್ವತ್ಥಾಮಾಚಾರ್ಯರ ಬ್ರಹ್ಮಾಸ್ತ್ರದ ವಿರುದ್ಧ ಸಂರಕ್ಷಣೆ ಮಾಡಿರ್ತಕ್ಕಂಥ ಕೃಷ್ಣನ ಕಾರುಣ್ಯವನ್ನು ನೋಡಿ ಕುಂತಿದೇವಿ ಸ್ತೋತ್ರ ಮಾಡ್ತಾಳೆ. ವಿಪದ ಸಂತುನ ಶಶ್ವತ್ ತತ್ರ ತತ್ರ ಜಗತ್ಪತೆ ಭವತೋ ದರ್ಶನ ಯತ್ ಸ್ಯಾತ್ ಸ್ಯಾದ್ ಅಪೂರ್ಣರ್ಭವ ದರ್ಶನಂ ಅಂತ. ನಮಗೆ ಹೆಜ್ಜೆ ಹೆಜ್ಜೆಗೆ ವಿಪತ್ತುಗಳು ಬರಲಿ ಅಂತ ಕುಂತಿದೇವಿ ಸ್ತೋತ್ರ ಮಾಡ್ತಾಳೆ. ಯಾಕೆ ಅಂದರೆ, ನಿನ್ನ ಭಕ್ತರಾಗಿರ್ತಕ್ಕಂಥ ನಮ್ಮ ವಿಪತ್ತುಗಳ ಪರಿಹಾರಕ್ಕಾಗಿ ಮತ್ತೆ ಮತ್ತೆ ನಿನ್ನ ದರ್ಶನ ಅನ್ನೋದು ನಮಗೆ ಆಗ್ತಾ ಇದೆ. ಅದಕ್ಕಿಂತ ಅನುಗ್ರಹ ಬೇಕಾ? ನೀನು ನಮ್ಮ ಜೊತೆಗೆ ಇದ್ದು ನಮಗೆ ದರ್ಶನವನ್ನು ಕೊಟ್ಟು ನಮ್ಮೆಲ್ಲ ವಿಪತ್ತುಗಳನ್ನು ಪರಿಹಾರ ಮಾಡ್ತೀಯಾ. ಅದರಿಂದ ಏನಾಯಿತು, ಮೋಕ್ಷದ ಕಡೆಗೆ ನಾವು ಒಂದೊಂದೇ ಹೆಜ್ಜೆಯನ್ನಿಟ್ಟಂತಾಗತ್ತೆ. ಇದು ನಿನ್ನ ಭಕ್ತವಾತ್ಸಲ್ಯ ಗುಣ, ನೀನು ಕ್ಲೇಶವನ್ನು ದುಃಖಗಳನ್ನು ಪರಿಹಾರ ಮಾಡುವ ರೀತಿ ಅಂತ ಕುಂತಿದೇವಿ ಈ ರೀತಿಯಾಗಿ ಸ್ತೋತ್ರ ಮಾಡ್ತಾಳೆ. ಇನ್ನೊಂದು ರೀತಿಯಾಗಿ ಚಿಂತನೆ ಅಂದರೆ ಜ್ಞಾನಪ್ರದತ್ವ. ಕೃಷ್ಣಾಯ ಯಾದವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನೇ ನಾಥಾಯ ರುಕ್ಮಿಣೀಶಾಯ ನಮೋ ವೇದಾಂತ ವೇದಿನೇ ಅಂತ ಪರಮಾತ್ಮನ ಜ್ಞಾನ ಕಾರ್ಯದ ವೈಭವವನ್ನು ಈ ಶ್ಲೋಕದಲ್ಲಿ ತಿಳಿಸ್ತಾರೆ. ಮೂರು ವಿಶೇಷಣಗಳನ್ನು ಕೊಟ್ಟು ತಿಳಿಸ್ತಾರೆ. ಜ್ಞಾನಮುದ್ರಾಯ, ವೇದಾಂತ ವೇದಿನೇ, ಯೋಗಿನೇ ಅಂತ ಮೂರು ವಿಶೇಷಣಗಳನ್ನು ಕೊಟ್ಟು ಭಗವದ್ಗೀತೆ ಮತ್ತು ಉದ್ಧವ ಗೀತೆಗಳ ಮೂಲಕ ಶ್ರೀಕೃಷ್ಣ ಪರಮಾತ್ಮ ವೇದ ವೇದಾಂತಗಳು ಅಂತ ಕರೆಸ್ಕೊತಿರ್ತಕ್ಕಂಥ ಬ್ರಹ್ಮಸೂತ್ರಗಳ ಆಂತರ್ಯವನ್ನು ತಿಳಿಸ್ಕೊಟ್ಟವನು ಭಗವಂತ. ಇನ್ನು ಭಗವದ್ಗೀತೆಯಲ್ಲಿ ಭಕ್ತಿಯೋಗ, ಕರ್ಮಯೋಗ, ಜ್ಞಾನಯೋಗಾದಿಗಳನ್ನು ತಿಳಿಸಿಕೊಟ್ಟವನು, ಜಗತ್ತಿಗೆ ಉಪಕಾರ ಮಾಡಿದವನು ಅಂದರೆ ಶ್ರೀಕೃಷ್ಣ ಪರಮಾತ್ಮ. ಹೀಗೆ ಕೃಷ್ಣಾವತಾರದಲ್ಲಿ ಬಲ ಕಾರ್ಯದ ಜೊತೆ ಜೊತೆಗೆ ಜ್ಞಾನ ಕಾರ್ಯವೂ ಕೂಡ ನಡೆದಿದೆ ಅಂತ ಈ ರೀತಿಯಾಗಿ ನಮಗೆ ತಿಳಿಸ್ತಾರೆ. ಇಂಥ ಕೃಷ್ಣನನ್ನು ನಾಮಸ್ಮರಣೆ ಹೇಗೆ ಮಾಡಬೇಕು ಅಂತ ಕೇಳಿದ್ರೆ, ಸರ್ವತ ಅಗಹರಂ ವಿಷ್ಣೋರ್ ನಾಮ ಸದ್ಭಕ್ತಿಪೂರ್ವಕಂ ಅಭಕ್ತೋದಾತಂ ನೈವ ಫಲದಾತೃ ಭವಿಷ್ಯತಿ ಅಂತ. ಜ್ಞಾನಭಕ್ತಿ ಅನುಸಂಧಾನ ಸಹಿತವಾಗಿ ನಾಮಸ್ಮರಣೆ ಮಾಡಿದ್ರೆ ವಿಶಿಷ್ಟವಾಗಿರ್ತಕ್ಕಂಥ ಫಲ ಅನ್ನೋದು ದೊರಕ್ತಾ ಇದೆ. ಪುಣ್ಯ ವೃದ್ಧಿ ಆಗ್ತಾ ಇದೆ, ಕರ್ಮ ಕ್ಷಯ ಆಗ್ತಾ ಇದೆ. ಅದಕ್ಕೆ ಕಲಿಯುಗಕ್ಕೆ ಅತ್ಯಂತ ಹತ್ತಿರವಾಗಿರ್ತಕ್ಕಂಥದ್ದು ದ್ವಾಪರಯುಗ. ಆ ಕಲಿಯುಗದ ಹೆದ್ದೈವ ಅಂದರೆ ಶ್ರೀಕೃಷ್ಣ ಪರಮಾತ್ಮನನ್ನು ನಮ್ಮನ್ನು ಉದ್ಧಾರ ಮಾಡು ಅಂಥೇಳಿ. ಅಂಥ ಪರಮಾತ್ಮ ಈ ಭೂಲೋಕದಲ್ಲಿರ್ತಕ್ಕಂಥ ಜನರನ್ನು ಉದ್ಧಾರ ಮಾಡಲಿಕ್ಕಾಗಿ ಅವತಾರ ಮಾಡಿದವನು. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ಗೀತೆಯಲ್ಲಿ ಶ್ರೀಕೃಷ್ಣ ತಾನೇ ಹೇಳಿದ್ದಾನೆ. ಕೃಷ್ಣನಿಂದ ಉಪಕಾರ ಪಡೆದ ಜ್ಞಾನಿಗಳೆಲ್ಲ ಭಗವಂತನನ್ನು ಸ್ತೋತ್ರ ಮಾಡಿದ್ದಾರೆ. ಹಂಗಾರೆ ಯಾವಾಗ ಸ್ಮರಣೆ ಮಾಡಬೇಕು ಅಂತ ಕೇಳಿದೆ, ನರ ಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನಬಾರದೆ ಅಂತ ಪುರಂದರದಾಸರಾಡ್ತಾರೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಅಂತ. ಹಾಗಾದ್ರೆ ಹೀಗೆಲ್ಲ ಸ್ತೋತ್ರ ಮಾಡಿದರೆ ಏನು ಮಾಡ್ತಾನೆ ಭಗವಂತ ಅಂದರೆ, ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅಂಥ ಜೀವರಿಗೆ ಬರ್ತಕ್ಕಂಥ ಎಲ್ಲ ಪ್ರತಿಬಂಧಕಗಳನ್ನು ಸಾಧನೆಗೆ ವಿಘ್ನ ಆಗದೇ ಇದ್ದಂಗೆ ನಿವಾರಣೆ ಮಾಡಿ ಅವರ ಯೋಗಕ್ಷೇಮವನ್ನು ನಾನು ನೋಡ್ಕೋತೀನಿ ಅಂತ ಕೃಷ್ಣ ಹೇಳ್ತಾನೆ. ಅದಕ್ಕಾಗಿ ಪರಮಾತ್ಮನನ್ನು ನಾವು ಕೃಷ್ಣನನ್ನು ಸದಾಕಾಲ ಸ್ತೋತ್ರ ಮಾಡಬೇಕು. ಹಾಗ ಕೃಷ್ಣ ಶಬ್ದದ ಅರ್ಥ ಏನು ಅಂತ ಕೇಳಿದ್ರೆ, ಕೃಷಿರ್ ಭೂವಾಚಕ ಶಬ್ದ ನಶ್ಚ ನಿವೃತ್ತಿವಾಚಕ ಅಂಥೇಳಿ ಮಹಾಭಾರತ ತಿಳಿಸ್ಕೊಡತ್ತೆ. ಕೃಷ್ಣ ಅಂದರೆ ಭೂಮಿಗೆ ಇಳಿದು ಬಂದ ಆನಂತ, ಕೃಷಿ ಅಂದರೆ ಭೂಮಿ, ಡ ಅಂದರೆ ಆನಂದ ಅಥವಾ ಸುಖ. ಅದಕ್ಕೆ ಭೂಮಿಗೆ ಇಳಿದು ಬಂದ ಆನಂದ ಅಂದರೆ ಕೃಷ್ಣ ಅಂತ. ಜ್ಞಾನಾನಂದ ಸ್ವರೂಪಿಯಾಗಿರ್ತಕ್ಕಂಥ ಪರಮಾತ್ಮ ನಮಗೂ ನಮ್ಮ ಸ್ವರೂಪ ಯೋಗ್ಯತಾನುಸಾರ ಜ್ಞಾನ ಆನಂದಗಳನ್ನು ನೀಡುವಂಥ ಕೃಷ್ಣನನ್ನು ನಾವು ಸ್ತೋತ್ರ ಮಾಡುವಂಥದ್ದು. ಕೃಷ್ಣ ಅಂದರೆ ಇನ್ನೂ ಒಂದು ಶಬ್ದ ಅರ್ಥ ಮಾಡಲಿಕ್ಕೆ ಬರ್ತಾ ಇದೆ, ಅಗ್ನಿಗೂ ಕೃಷ್ಣ ಅಂತ ಹೆಸರು. ಅಗ್ನಿಯ ಕೆಲಸ ಅಥವಾ ಬೆಂಕಿಯ ಗುಣ ಏನು? ದಹನತ್ವ ಅಂದರೆ ಸುಡೋದು, ಪಾಚಕತ್ವ ಅಂದರೆ ಬೇಯಿಸೋದು, ಶೋಷಕತ್ವ ಅಂದರೆ ಒಣಗಿಸೋದು. ಅಗ್ನಿ ಏನನ್ನು ಬೇಕಾದರೂ ಬೇಯಿಸತ್ತೆ, ಏನನ್ನು ಬೇಕಾದರೂ ಸುಡತ್ತೆ. ಕೃಷ್ಣನು ಹಾಗೆ. ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ ಪ್ರಾಣ ಅಪಾನ ಸಮಾಯುಕ್ತಂ ಪಚಾಮ್ಯನ್ನಂ ಚತುರ್ವಿಧಂ ಅಂತ. ನಾವು ತಿಂದ ಆಹಾರವನ್ನು ಶರೀರ ಅನ್ನ ಪಾತ್ರೆಯಲ್ಲಿ ಬೇಯಿಸಿ ಮೂರು ವಿಭಾಗ ಮಾಡಿ ದೇಹಕ್ಕೆ ಮತ್ತು ಮನಸ್ಸಿಗೆ ಪುಷ್ಟಿಯನ್ನು ಕೊಡೋನೇ ಪರಮಾತ್ಮ ಕೃಷ್ಣ. ಇನ್ನು ಈ ಕೃಷ್ಣ ಹೇಗಿದ್ದಾನೆ ಅಂತ ಕೇಳಿದ್ರೆ, ಕೃಷ್ಣವರ್ಣ ಕಪ್ಪು ಬಣ್ಣ ಅಥವಾ ನೀಲಮೇಘ ಶ್ಯಾಮ ಅಂತೇಳಿ. ಕೃಷ್ಣ ಪಕ್ಷದಲ್ಲಿ ಪುಟ್ಟಿದ್ದ ಕಾರಣದಲ್ಲಿ ಕೃಷ್ಣನೆಂತೆಂದು ಕರೆವರು ಎನಗೆ ಅಂತೇಳಿ. ಕೃಷ್ಣಂಚ ವರ್ಣಂ ತಮಸಾ ಜನಾತ್ಯೇನ್. ಜಗತ್ತಿನಲ್ಲಿ ತಮೋಗುಣ ಅನ್ನೋದು ಕಪ್ಪು ಬಣ್ಣದ ಸಂಕೇತ. ಅದನ್ನು ಅಭಿವೃದ್ಧಿಪಡಿಸಿ ಅಂದರೆ ವಿಶೇಷವಾಗಿ ದುಷ್ಟರ ಸಂಹಾರ ಕಾರ್ಯ ಮಾಡೋದು, ಧರ್ಮ ಸಂಸ್ಥಾಪನೆ ಆ ಅವತಾರದ ಉದ್ದೇಶವನ್ನು ಸೂಚಿಸುವ ಬಣ್ಣ ಯಾವುದು ಅಂತಾದರೆ ಕಪ್ಪು ಬಣ್ಣ ಅಂತ. ಅಂಥ ಕೃಷ್ಣ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ದೋಷಗಳನ್ನು, ಕಲಿಯ ಕಾಲುಷ್ಯವನ್ನು, ತಮಸ್ಸು ಅಥವಾ ಅನ್ಯತಾಜ್ಞಾನ, ವಿದ್ಯಾಜ್ಞಾನ, ಸಂಶಯ ಜ್ಞಾನ ಇದನ್ನೆಲ್ಲ ತಮೋಗುಣದ ಪ್ರಭಾವಗಳನ್ನು ದೂರ ಮಾಡಿ ನಮ್ಮನ್ನು ರಕ್ಷಣೆ ಮಾಡು ಕೃಷ್ಣ ಅಂತ ಈ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕು. ಅದನ್ನೇ ಕನಕದಾಸರು ಹೇಳ್ತಾರೆ, ದೋಷ ರಾಶಿ ನಾಶ ಮಾಡು ಶ್ರೀಶ ಕೇಶವ. ಕೃಷ್ಣ ಅಂದರೂ ಒಂದೇ, ಕೇಶವ ಅಂದರೂ ಒಂದೇ, ಪರಮಾತ್ಮನ ಅನಂತ ರೂಪಗಳಲ್ಲಿ ಅಭೇದ ಚಿಂತನೆ.